ಇದುವರೆಗೆ ಕೆವಿ ಪುಟ್ಟಪ್ಪ ಕುವೆಂಪು ಅವರ ರಚನೆಯ ದೇಶಭಕ್ತಿ ಗೀತೆಯನ್ನು ಆಲಿಸಿದಿರಿ ವೃಂದಗಾನದಲ್ಲಿ. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242 8700014242. ಕೇಳುಗರೆ, ಇದೇ ತಿಂಗಳ ದಿನಾಂಕ 21/9/2022 ಅಂದರೆ ಬುಧವಾರದಂದು ಸಂಜೆ 6:51 ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ. ವಿಷಯ, ನಕಲಿ ರಸಗೊಬ್ಬರಗಳ ಬಗ್ಗೆ ರೈತರು ಹೇಗೆ ಎಚ್ಚರವಾಗಿರಬೇಕು. ಭಾಗವಹಿಸುವ ತಜ್ಞರು ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಸ್ತರಣಾ ಮುಂದಾಳುಗಳಾದ ಡಾ ಎಂವಿ ರವಿ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು, ಎಸ್ಟಡಿ ಕ್ರಮಾಂಕ ಹೀಗಿದೆ: 08394. ನಮ್ಮ ದೂರವಾಣಿ ಸಂಖ್ಯೆಗಳು 2211002000093. ಪ್ರಕಟಣೆ ಕೇಳಿದಿರಿ. ನಾಳೆ ಸಂಜೆ 5 ನಮ್ಮ ನಿಲಯದಿಂದ ಹೊಸಪೇಟೆಯ ಎಂಪಿ ಪ್ರಕಾಶ್ ನಗರದ ಶ್ರೀ ಮಾರ್ಕಂಡೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ತಪ್ಪದೆ ಕೇಳ್ತಿರಲ್ಲ, ನಾಳೆ ಸಂಜೆ 5. ಆಕಾಶವಾಣಿ ಹೊಸಪೇಟೆ, ಸಮಯ 7 ಆಗ್ತಾ ಬಂತು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಏರ್ ನೆಕ್ಸ್ಟ್ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇದೀಗ ನಡೆಯುತ್ತಿರುವುದು ಏರ್ ನೆಕ್ಸ್ಟ್ ಸರಣಿಯ ನೆಕ್ಸ್ಟ್ ಹಂತ. ಈ ಸಂಚಿಕೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಮೂಡುಬಿದ್ರೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿ ಉಮಾಶ್ರೀ ಆರಂಬೋಡಿ. ಎಷ್ಟು ನೆಲದಲ್ಲಿ ನಡೆದರೆ ನಮ್ಮ ನೆಲದ ನಡೆ ಮರೆಯೆವು ನಾವು, ಮರೆಯೆವು ನಾವು. ಎಷ್ಟು ಕುಲದಳಿದರೆ ಭೇದವನೆಲ್ಲ ಬಿಡುವೆವು ಹಿಂದೆ, ಭೇದವನೆಲ್ಲ ಬಿಡುವೆವು ಹಿಂದೆ. ಭಾರತವೆಂದಿಗೂ ಒಂದೇ, ಭಾರತವೆಂದಿಗೂ ಒಂದೇ. ಎಲ್ಲರಿಗೂ ನಮಸ್ಕಾರ, ನಾನು ಉಮಾಶ್ರೀ, ತೃತೀಯ ಬಿಎಸ್ಸಿ ಆಳ್ವಾಸ್ ಕಾಲೇಜು ಮೂಡಬಿದಿರೆ. ಇನ್ನು ನಾನು ನನ್ನ ಕನಸಿನ ಆತ್ಮನಿರ್ಭರ ಭಾರತ ಹೇಗಿರಬೇಕು ಅನ್ನುವಂತಹ ವಿಚಾರದ ಕುರಿತು ನನ್ನ ಒಂದೆರಡು ಆಲೋಚನೆಗಳನ್ನ ಪ್ರಸ್ತುತಪಡಿಸಲಿಕ್ಕಿದ್ದೇನೆ. ಹರಿಯುವ ನದಿಗಳು ಎಷ್ಟಿದ್ದರೇನು,